ಪ್ರೇಮದ ಹಾಡಿಗೆ ಮೋಹದ ಮೋಡಿಗೆ ಹೃದಯದ ತಾಳಕ್ಕೆ ಮನಸ್ಸು ಕುಣಿದಾಡಿದೆ ಸ್ನೇಹದಿ ಸೇರಿದೆ ಪ್ರೀತಿಯ ತೋರಿದೆ ಹೃದಯದ ಹಾಡಿಗೆ ಮನಸ್ಸು ಒಂದಾಗಿದೆ ಪ್ರೇಮದ ಹಾಡಿಗೆ ಹತ್ತಿರ ಹೀಗೆ ನಾಚುವೆ ಏಕೆ ಮುತ್ತನು ಪಡೆವಾಸೆಯು ಇಂದು ನಿನಗಿಲ್ಲಬೇಕೆ ಮಾತಲೆ ಮನದಾಸೆಯ ನಾನು ಹೇಳಲೇಬೇಕೆ ಅಂಗಳ ಈ ಭಾಷೆಯ ಮಾತು ಇನ್ನೆದಕ್ಕೆ ನೀಡಲೆ ಕಾಣಿಕೆ ಸೋತನು ನೋಟಕ್ಕೆ ಸೋತನು ಸ್ನೇಹಕ್ಕೆ ಮಾತಿಗೆ ಒಲಿದೆನು ಪ್ರೀತಿಗೆ ಪ್ರೇಮದ ಮಳೆಯಲು ಈ ಕಳೆಯಲು ಬಿಸಿಯು ಏರಿದೆಯೇಕು ತೋಳಲಿ ಬರ ಸೆಳೆಯಲು ಸುಖವನ್ನು ಒಳ್ಳೇಕು ಬೆಳಗಿನ ಆ ಬಿಸಿಲಲ್ಲಿ ಮಂಜು ಕರಗುವ ಹಾಗೆ ನಿನ್ನನು ನಾ ಸೇರಲು ಕೊರಗಿ ನೀರಾಗಿರೋದೆ ಕಾಲ ಜೊತೆ ಕೂಡಿದೆ ಎಲ್ಲ ನಮ್ಮದಾಗಿದೆ ಗಾಡಿಯು ಬೀಸಿದೆ ತಂಪನು ಚಲ್ಲಿದೆ ತನು ಗಾಡಿದೆ ಆಸೆ ಓಲಾಡಿದೆ ಪ್ರೇಮದ ಹಾಡಿಗೆ ಮೋಹದ ಮೋಡಿಗೆ ಹೃದಯದ ತಾಳಕ್ಕೆ ಮನಸ್ಸು ಕುಣಿದಾಡಿದೆ ಲಾಲಾ ಲಾಲಾ ಲಾಲಾ